ತಮ್ಮ ಸುದೀರ್ಘ ಕೃಷಿಯ ಅನುಭವಗಳು, ತಮ್ಮ ಜೀವನದ ಅನುಭವಗಳು ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ನಮ್ಮ ರೈತರೊಂದಿಗೆ ಸಾಕಷ್ಟು ಮಾಹಿತಿಯನ್ನು ತಾವು ಇದುವರೆಗೂ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾವಯವ ಕೃಷಿಯಲ್ಲಿ ಭತ್ತದ ಬೇಸಾಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಕಂದಗಲ್ಲು ಗ್ರಾಮದ ಕೃಷಿಕ ಕೆಜಿ ಈಶ್ವರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಆಂಟಿ, ಎಬಿಎಆರ್ ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ, ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಕಾರ್ಯಚಟುವಟಿಕೆಗಳ ಕುರಿತು ಚಿತ್ರದುರ್ಗದ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ಕಿಸಾನ್ ಮಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ತಾವು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ನೀಡಲಿಕ್ಕೆ ಚಿತ್ರದುರ್ಗದ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಸಿ ತಿಪ್ಪೇಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ. ನಮಸ್ಕಾರ ತಿಪ್ಪೇಸ್ವಾಮಿ ಅವರಿಗೆ. ನಮಸ್ಕಾರ ಸರ್. ತಮ್ಮ ನಿಗಮದ ಕಾರ್ಯಚಟುವಟಿಕೆಗಳು ಅಂದರೆ ಏನೇನು ಕಾರ್ಯಕ್ರಮಗಳು ಇದ್ದಾವೆ, ಅವು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಅದರ ಬಗ್ಗೆ ಹೇಳಿ ಸರ್. ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಪ್ರಾರಂಭ ಆಗಿದ್ದು 2001. ಅಲ್ಲಿಂದ ಕುರಿಗಾರರಿಗೆ ಮತ್ತು ಮೇಕೆ ಸಾಕಾಣಿಕೆದಾರರಿಗೆ ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಇತ್ತೀಚೆಗೆ ಬಹಳ ರೈತರಿಗೆ ಅನುಕೂಲ ಆದಂಥದ್ದು ಅಂದರೆ ಅನುಗ್ರಹ ಕೊಡುಗೆ ಯೋಜನೆ. ಅನೇಕ ಕುರಿಗಾರರು ಅನೇಕ ರೋಗಗಳಿಗೆ ಕುರಿಗಳನ್ನು ಕಳ್ಕೊಂಡು ಅಥವಾ ಆಕ್ಸಿಡೆಂಟಲ್ಲಿ ಮತ್ತು ಪ್ರಕೃತಿ ವಿಕೋಪಗಳಲ್ಲಿ ಕುರಿಗಳು ಸತ್ತೋದಾಗ ಯಾವುದೇ ಪರಿಹಾರವನ್ನು ಕಾಣದೆ ತುಂಬ ಕಂಗಾಲಾದಂಥ ಸ್ಥಿತಿಯನ್ನು ನಾವು ಕಂಡಿದ್ವಿ. ಸೊ ಅದನ್ನು ಸರ್ಕಾರ ಮನಗಂಡು 2013-14 ಈ ಯೋಜನೆಯನ್ನು ಪ್ರಾರಂಭ ಮಾಡ್ತು. ಪ್ರಾರಂಭದಲ್ಲಿ 3,000 ರೂಪಾಯಿ ಮಾತ್ರ ಕುರಿಗಳಿಗೆ ಕೊಡ್ತಾ ಇತ್ತು, ಸತ್ತ ಕುರಿಗಳಿಗೆ. ಅದಾದ ನಂತರ 2015 ಪ್ರತಿ ಕುರಿ ಸತ್ತರೆ 5,000 ರೂಪಾಯಿ ಪರಿಹಾರಧನ ಕೊಡಲಿಕ್ಕೆ ಆದೇಶ ಮಾಡಿತು. ಅದಾದ ನಂತರ 3-6 ವಯಸ್ಸಿನ ಮರಿಗಳು ಸತ್ತರೆ ಅದಕ್ಕೆ 2,500 ರೂಪಾಯಿ ಪರಿಹಾರ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿತು. ಈ ಯೋಜನೆ 2019 ಮತ್ತು 2018 ಏನು ಪರಿಹಾರ ಬರಬೇಕಾಯಿತು ಕಾರಣಾಂತರಗಳಿಂದ ಸ್ಥಗಿತ ಆಗಿತ್ತು. ಆ 2 ಪರಿಹಾರ ಮೊತ್ತವನ್ನು ಇತ್ತೀಚೆಗೆ ಸರ್ಕಾರ ಬಿಡುಗಡೆ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಒಟ್ಟು 3,39,00,000 ಪರಿಹಾರವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ಒಬ್ಬರಿಗೆ ಕನಿಷ್ಠ 5,000 ಹಿಡಿದು ಒಬ್ಬ ರೈತನಿಗೆ 350,000 ಕೂಡ ಪರಿಹಾರವನ್ನು ನಾವು ಆನ್ಲೈನ್ ಮುಖಾಂತರ ಅವರ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. RTGS ಮುಖಾಂತರ, ನೆಫ್ಟ್ ಮುಖಾಂತರ ಮತ್ತು DBT ಮುಖಾಂತರ ಅವರವರ ಕುರಿಗಾರ ಖಾತೆಗಳಿಗೆ ಹಣವನ್ನು ತಲುಪಿಸಿದ್ದೇವೆ. ಇದು ಇತ್ತೀಚೆಗೆ 2020 ಏಪ್ರಿಲಿಂದ ಮತ್ತೆ ಸ್ಥಗಿತಗೊಂಡಿತ್ತು. ಮತ್ತೆ ಸರ್ಕಾರ ಇದರ ಬಗ್ಗೆ ಪರಿಶೀಲನೆ ಮಾಡಿ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ಮನಗಂಡು 2021 ಅಕ್ಟೋಬರ್ 26 ಈ ಯೋಜನೆ ಮತ್ತೆ ಪ್ರಾರಂಭ ಆಯಿತು. ಈಗ ಮತ್ತೆ ನಾವು ರೈತರಿಂದ ಸತ್ತ ಕುರಿಗಳ ಪರಿಹಾರ ಧನಕ್ಕೆ ಅರ್ಜಿಗಳನ್ನು ಸ್ವೀಕರಿಸ್ತಾ ಇದ್ದೀವಿ. ಇದರಲ್ಲಿ ಮತ್ತೊಂದು ಅಡಿಷನಲ್ ಅಂದರೆ ನಾವು ರೈತರು ಏನು ಪರಿಗಣಿಸಬೇಕು ಅಂದರೆ ಫೋಟೋಗಳನ್ನು ನಾವು ಹಿಂದೆ ಹಾಗೆ ಫೋಟೋ ಹೊಡೆದು ಕೊಡ್ತಾ ಇದ್ವಿ, ಈಗ ಜಿ ಪಿ ಎಸ್ ಫೋಟೋ ಅಂದರೆ ಫೋಟೋದಲ್ಲಿ ಡೇಟ್ ಬರುತ್ತೆ, ಆಮೇಲೆ ಯಾವ ಸ್ಥಳ ಟೈಮು, ಆಮೇಲೆ ಪಶುವೈದ್ಯರು ಫೋಟೋದಲ್ಲಿರಬೇಕು ಮತ್ತು ಕುರಿಯ ಮಾಲೀಕರು ಫೋಟೋದಲ್ಲಿರಬೇಕು. ಈ ಒಂದು ಫೋಟೋವನ್ನು ಕಂಪಲ್ಸರಿ ಕೊಡಬೇಕು ಅಂತ ಹೇಳಿದೆ, ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಉಳಿದಂತೆ ಹಿಂದೆ ಇದ್ದಂಥ ಎಲ್ಲ ಪ್ರೊಸೀಜರ್ ಕೂಡ ಸೇಮ್ ಇದೆ. ಸೊ ಇದನ್ನು ರೈತರು ಬಳಸ್ಕೋಬಹುದು. ಇದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ. ಈಗ ನೀವು ಏನು ಅನುಗ್ರಹ ಕಾರ್ಯಕ್ರಮದಲ್ಲಿ ಪರಿಹಾರ ಕೊಡೋ ಒಂದು ಮಾತನ್ನೇ ಹೇಳಿದ್ರಲ್ಲ, ನೀವು ಹೇಳಿದ್ರೆ ಜಿ ಪಿ ಎಸ್ ಫೋಟೋ ಬೇಕು ಅದಂತೇಳಿ, ಈಗ ರೈತರು ಎಲ್ಲೂ ಅಡವಿಯಲ್ಲಿರ್ತಾರೆ, ಎಲ್ಲ ಏನೋ ಸಮಸ್ಯೆ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಇಲಾಖೆಯಿಂದ ಯಾವ ರೀತಿ ಸಹಾಯ ಸಿಗುತ್ತೆ? ಅಲ್ಲಿಗೆ ಡಾಕ್ಟರ್ನ ಕಳಿಸೋದಿರ್ಬೋದು ಅಥವಾ ಅಲ್ಲಿಂದ ಅವರಿಗೆ ತಂದು ಕೊಡೋದೇ, ಯಾವ ರೀತಿ ವ್ಯವಸ್ಥೆ ಇರುತ್ತೆ? ಸಾಮಾನ್ಯವಾಗಿ ನಮ್ಮ ಪಶು ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಯಾವ್ದಾದ್ರು ಅನಿಮಲ್ ಅಥವಾ ಕುರಿ ಮೇಕೆಗಳು ಸತ್ತರೆ ಮಾಹಿತಿ ತಲುಪಿಸಿದ್ರೆ ಪಶುವೈದ್ಯರೇ ಅಲ್ಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಅಕಸ್ಮಾತ್ ಪಶುವೈದ್ಯರು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಈ ಬೇರೆ ಏನೋ ಅನಾನುಕೂಲತೆಯಿಂದ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ರೈತರೇ ಒಂದು ಅಥವಾ ಎರಡು ಅನಿಮಲ್ ಸತ್ತರೆ ಅದನ್ನು ತಗೊಂಡೋಗಿ ಪಶು ಆಸ್ಪತ್ರೆಗಳಲ್ಲಿ ಅದನ್ನ ಪೋಸ್ಟ್ಮಾರ್ಟಮ್ ಮಾಡಿಸ್ಬೋದು. ಅದು ಒಂದಕ್ಕಿಂತ ಜಾಸ್ತಿ ರಾಸುಗಳು ಸತ್ತಾಗ ತಗೊಂಡೋಗೋದಕ್ಕೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಹತ್ತಿರದ ಪಶುವೈದ್ಯರಿಗೆ ಮಾಹಿತಿಯನ್ನು ಕೊಟ್ಟರೆ ಪಶುವೈದ್ಯರೇ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿ ಫೋಟೋ ಎಲ್ಲ ತೆಗೆದು ದಾಖಲಾತಿಗಳನ್ನು ನಮ್ಮ ಮೇಲಧಿಕಾರಿಗಳಿಗೆ ಸಲ್ಲಿಸ್ತಾರೆ. ಈ ವ್ಯವಸ್ಥೆಯನ್ನು ನಾವು ಬಳಸ್ಕೋಬೇಕಾಗುತ್ತೆ. ಈಗ ಕುರಿ ಸತ್ತಾಗ ಪರಿಹಾರ ಒಂದಾಯಿತು, ಕುರಿಗಳನ್ನು ಸಾಕೋಂಥವರಿಗೆ ಕುರಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಂದರೆ ಕುರಿಗಳಿಗೆ ಸಾಕಷ್ಟು ರೋಗಗಳು ಬರ್ತವೆ. ಕಳೆದ ಒಂದು ಎರಡು ಮೂರು ವರ್ಷದಿಂದ ನೋಡಿದ್ವಿ, ಮಳೆ ಜಾಸ್ತಿ ಆದಾಗೆಲ್ಲ ಬೇರೆ ಬೇರೆ ಸಮಸ್ಯೆಗಳು ಆದವು, ಸಾಕಷ್ಟು ಕುರಿಗಳು ಸತ್ತೋದು. ಅದನ್ನು ತಡೆಗಟ್ಟಲಿಕ್ಕೆ ಏನಾದರೂ ಕ್ರಮಗಳು ನಿಮ್ಮ ಒಂದು ಅಭಿವೃದ್ಧಿ ನಿಗಮದಿಂದ ಅವಕಾಶ ಇದೆಯಾ? ಈಗಾಗಲೇ ಲಸಿಕೆಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಹಾಕ್ತಕ್ಕಂಥ ಪರಿಪಾಠ ಇದೆ. ಬಹಳಷ್ಟು ಜನ ಕುರಿಗಾರರು ಇದನ್ನು ಮಾಡ್ತಾ ಇದ್ದಾರೆ. ಇಲಾಖೆ ಕೂಡ ಆಯಾ ಸೀಸನ್ಗೆ ಆಯಾ ಋತುಮಾನಕ್ಕೆ ಸಂಬಂಧಪಟ್ಟಂಥ ಅವಶ್ಯಕತೆ ಇರತಕ್ಕಂಥ ಲಸಿಕೆಗಳನ್ನು ತರಿಸಿ ಕೊಡ್ತಕ್ಕಂಥ ಪದ್ಧತಿ ಅದು ನಿರಂತರವಾಗಿ ನಡೀತಾ ಇದೆ. ಸೊ ಅದನ್ನು ರೈತರು ಕುರಿಗಾರರು ಅದನ್ನು ಕಡ್ಡಾಯವಾಗಿ ಮಾಡಿಸ್ಬೇಕು. ಭಾಳಷ್ಟು ಜನ ಕುರಿಗಾರರು ಏನು ಮಾಡ್ತಾರೆ, ನಮ್ಮ ಕುರಿ ಚೆನ್ನಾಗಿದ್ದಾವೆ, ಏನು ಕಾಯಿಲೆ ಇಲ್ಲ, ಇದಕ್ಕೇನು ನಮಗೇನು ಲಸಿಕೆ ಹಾಕೋಂಥ ಅವಶ್ಯಕತೆ ಇಲ್ಲ ಅಂತ ಸ್ವಲ್ಪ ತಾತ್ಸಾರ ಮನೋಭಾವ ಮಾಡಿದಾಗ ಕೆಲವು ಸಾರಿ ಇದ್ದಕ್ಕಿದ್ದಂತೆ ಕಾಯಿಲೆಗಳು ಬಂದು ಕುರಿಗಳು ಸತ್ತಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ನಾನು ಕುರಿಗಾರರಲ್ಲಿ ವಿನಂತಿ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ನಮ್ಮ ಕುರಿ ಎಷ್ಟೇ ಚೆನ್ನಾಗಿದ್ದರೂ ಆರೋಗ್ಯವಾಗಿದ್ದರೂ ಕೂಡ ಆಯಾ ಋತುಮಾನಕ್ಕೆ ತಕ್ಕಂತೆ ಕಾಲಕಾಲಕ್ಕೆ ತಕ್ಕಂತೆ ನಾವೇನು ಲಸಿಕೆಗಳನ್ನು ಹಾಕಬೇಕು ಅವನ್ನ ಕಡ್ಡಾಯವಾಗಿ ಹಾಕಿಸ್ಲೇಬೇಕು. ಉದಾಹರಣೆಗೆ ಈಗ ಈಟಿ ಮೇ ತಿಂಗಳಲ್ಲಿ ಮಾನ್ಸೂನ್ ಬರೋದಕ್ಕಿಂತ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಕರುಳು ಬೇನೆ ಲಸಿಕೆಯನ್ನು ಹಾಕ್ತೀವಿ, ಗಂಟಲು ಬೇನೆ ಲಸಿಕೆಯನ್ನು ಹಾಕ್ತೀವಿ. ಅದಾದ ನಂತರ ಪಿ ಪಿ ಆರ್ ಲಸಿಕೆ ರೈತರಿಗೂ ಗೊತ್ತಿದೆ, ಇತ್ತೀಚೆಗೆ ಸಾಕಷ್ಟು ಕಡೆ ಪಿ ಪಿ ಆರ್ ರೋಗ ಬಂದಿರೋದನ್ನು ನಾವು ಕಂಡಿದ್ದೀವಿ. ಪಿ ಪಿ ಆರ್ ಲಸಿಕೆಯನ್ನು ಕೂಡ ಹಾಕಿಸ್ಬೇಕು. ಆಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ಅದಕ್ಕೆ ಕರ್ನಾಟಕದಾದ್ಯಂತ ಇತ್ತೀಚೆಗೆ ಸುರಿದಂಥ ಮಳೆ ನಿರಂತರವಾಗಿ ಸುಮಾರು ವಾರ 15 ದಿವಸಗಟ್ಟಲೆ ಸೈಕ್ಲೋನ್ ಎಫೆಕ್ಟಿಂದ ಮಳೆ ಬಂದಿತ್ತು. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಕುರಿಗಳು ಈ ನೀಲಿ ನಾಲಿಗೆ ರೋಗಕ್ಕೆ ತುತ್ತಾದವು. ಆ ನೀಲಿ ನಾಲಿಗೆ ರೋಗ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಅಂದರೆ ಮಿಕ್ಸ್ಡ್ ಇನ್ಫೆಕ್ಷನ್, ಒಂದಕ್ಕಿಂತ ಹೆಚ್ಚು ಕಾಯಿಲೆಗಳು ಕುರಿಗಳಿಗೆ ಅಟ್ಯಾಕ್ ಆಗಿ ಸಾಕಷ್ಟು ಕುರಿಗಳು ಸತ್ತೋದವು. ಸೊ ಅಂಥ ಸಂದರ್ಭದಲ್ಲಿ ಜೌಗು ಪ್ರದೇಶದಲ್ಲಿ ಕುರಿಗಳನ್ನು ಮೇಯೋದಕ್ಕೆ ಬಿಡಬಾರ್ದು. ಎಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಅಂದರೆ ವಾರಗಟ್ಟಲೆ ಮಳೆ ಹಿಡ್ಕೊಂಡಾಗ ಕುರಿಗಳನ್ನು ಹೊರಗಡೆ ಬಿಡಲೇಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇಂಥ ಕಾಯಿಲೆಗಳು ಬರೋದು ಸಹಜ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಳಗಿನ ಜಾವ ಬೇಗ ಬಿಡಬಾರ್ದು, ಅಂದರೆ ಸುಮಾರು 9 ಗಂಟೆ ನಂತರ ಬಿಡಬೇಕು. ಸಂಜೆ 5 ಗಂಟೆ ಒಳಗಡೆ ಕುರಿಗಳನ್ನು ರೊಪ್ಪಕ್ಕೆ ತರಬೇಕಾಗುತ್ತೆ. ಯಾಕೆ ಹಂಗೆ ಮಾಡಬೇಕಂದ್ರೆ ಈ ಬ್ಲೂಟಂಗ್ ಕಾಯಿಲೆ ಅಥವಾ ನೀಲಿ ನಾಲಿಗೆ ರೋಗ ಕಾಯಿಲೆ ಕ್ಯೂಲಿಕಾರ್ಡೈಸ್ ಅಂತಕ್ಕಂಥ ಒಂದು ನೊಣದಿಂದ ನೊಣ ಕಚ್ಚುವುದರಿಂದ ಒಂದಕ್ಕೆ ಈ ಕಾಯಿಲೆ ಹರಡುತ್ತೆ. ಈ ನೊಣ ಸಾಮಾನ್ಯ ಬೆಳಗಿನ ಜಾವ ಸಂಜೆ ಟೈಮಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತೆ, ಅಂದರೆ ಕ್ರಿಯಾಶೀಲವಾಗಿರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ, ತಪ್ಪಿಸ್ಬೇಕಂದ್ರೆ ನಾವು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಕುರಿಗಳನ್ನು ಬಿಡಬೇಕಾಗುತ್ತೆ. ಸಂಜೆ ಹೊತ್ತು 5 ಗಂಟೆ ಒಳಗಡೆ ನಾವು ರೊಪ್ಪಕ್ಕೆ ತಂದರೆ ಅವಾಗ ಈ ನೊಣಗಳಿಂದ ಹಾವಳಿಯನ್ನು ತಪ್ಪಿಸ್ಬೇಕಾಗುತ್ತೆ. ಜೊತೆಗೆ ಹಟ್ಟಿ ಒಳಗೆ ಬಂದು ರೊಪ್ಪದಲ್ಲಿ ಬಂದು ಬೇವಿನ ಸೊಪ್ಪಿನ ಹೊಗೆ ಹಾಕೋದ್ರ ಮುಖಾಂತರ ನಾವು ಸಂಜೆ ಹೊತ್ತಿನಲ್ಲಿ ಆ ನೊಣಗಳು ನಮ್ಮ ಹಟ್ಟಿ ಸುತ್ತಮುತ್ತ ಬರೋದನ್ನು ತಪ್ಪಿಸ್ಬೋದು. ಅಕಸ್ಮಾತ್ ಕಾಯಿಲೆ ಬಂತು ಅಂದರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಹತ್ತಿರದ ಪಶುವೈದ್ಯರನ್ನು ಕಂಡು ಚಿಕಿತ್ಸೆ ಮಾಡಿಸ್ಬೇಕು. ಆಮೇಲೆ ಯಾವುದೋ ಕಾಯಿಲೆ ಬಂದಿಲ್ಲ ಕುರಿಗಳು ಅಂಥವಕ್ಕೆ ನೀಲಿ ನಾಲಿಗೆ ರೋಗದ ಲಸಿಕೆ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇದೆ, ಆ ಲಸಿಕೆಯನ್ನು ಕೂಡ ಹಾಕಿಸ್ಬೋದು. ಇದರಿಂದ ನಾವು ಕುರಿಗಳಿಗೆ ರೋಗ ಬರೋದನ್ನು ತಡಿಬೋದಾಗಿದೆ. ಇದ್ರ ಜೊತೆಗೆ ಕುರಿಗಳು ಆರೋಗ್ಯವಾಗಿರಬೇಕು ಅಂದರೆ ಆಗಾಗ್ಗೆ ಜಂತುನಾಶಕ ಔಷಧಿಗಳನ್ನು ಹಾಕ್ತಿರ್ಬೇಕಾಗುತ್ತೆ. ಸೊ ನಮ್ಮ ಒಂದು ನಿಗಮದಿಂದ ವರ್ಷಕ್ಕೆ 2 ಸಾರಿ ಜಂತುನಾಶಕ ಔಷಧಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಆದರೆ ಕಾರಣಾಂತರಗಳಿಂದ ಕಳೆದ ವರ್ಷ ನಾವು ನಮ್ಮ ನಿಗಮದಿಂದ ಯಾವುದೇ ಜಂತುನಾಶಕ ಔಷಧವನ್ನು ಕೊಡಲಿಕ್ಕೆ ಆಗಿರಲಿಲ್ಲ. ಈಗ ನಮ್ಮಲ್ಲಿ ಜಂತುನಾಶಕ ಔಷಧಿ ಬಂದಿದೆ. ಡಿಸೆಂಬರ್ ಒಳಗಡೆ ಅಥವಾ ಜನವರಿ ಮೊದಲನೇ ವಾರದಲ್ಲಿ ನಾವೆಲ್ಲ ಪಶುವೈದ್ಯ ಆಸ್ಪತ್ರೆಗಳಿಗೆ ನಾವು ಜಂತುನಾಶಕ ಔಷಧಿಯನ್ನು ಕೊಡ್ತೇವೆ. ಕುರಿಗಾರರಲ್ಲಿ ನನ್ನ ವಿನಂತಿ ಏನಪ್ಪ ಅಂದರೆ, ತಾವೆಲ್ಲರೂ ಕೂಡ ಹತ್ತಿರದ ಪಶುವೈದ್ಯರನ್ನು ಕಂಡು ಪಾಸ್ ಪುಸ್ತಕವನ್ನು ತಗೋಬೇಕು. ಅಥವಾ ನಮ್ಮ ಕುರಿ ಸೊಸೈಟಿಗಳಲ್ಲಿ ಯಾರ್ಯಾರು ಸದಸ್ಯರಿದ್ದೀರಿ ಅಂಥವರು ಕುರಿ ಸೊಸೈಟಿ ಅವರನ್ನ ಭೇಟಿ ಮಾಡಿ ಪಾಸ್ ಪುಸ್ತಕವನ್ನು ಮಾಡಿಸಿ ಅದರಲ್ಲಿ ನಿಮ್ಮ ಫೋಟೋ ಅಂಟಿಸಿ ನೀವು ಎಷ್ಟು ಕುರಿ ಮೇಕೆಗಳನ್ನು ಹೊಂದಿದ್ದೀರಾ ಅಂತ ಬರೆದು ಸ್ಥಳೀಯ ಪಶುವೈದ್ಯರು ದೃಢೀಕರಿಸಿ ಸೀಲ್ ಹಾಕಿ ಸೈನ್ ಮಾಡಿಕೊಡ್ತಾರೆ. ಅದನ್ನು ಎಲ್ಲರೂ ಕೂಡ ರೆಡಿ ಮಾಡಿಟ್ಕೋಬೇಕು. ನಾವು ಔಷಧಿಗಳನ್ನು ಕೊಡಬೇಕಾದ್ರೆ ಆ ಪುಸ್ತಕವನ್ನು ನೋಡಿ ನಿಮ್ಮ ಕುರಿಗಳ ಸಂಖ್ಯೆಯನ್ನು ಪರಿಶೀಲನೆ ಮಾಡಿ ನಾವು ಜಂತುನಾಶಕ ಔಷಧಿಗಳನ್ನು ಕೊಡೋ ಕಾರ್ಯಕ್ರಮವನ್ನು ಸದ್ಯದಲ್ಲೇ ನಾವು ಮಾಡ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಔಷಧಿಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ನಾವು ಕೆಲವು ಕಡೆ ನೋಡಿದ್ವಿ ಈ ಸಹಕಾರ ಸಂಘಗಳನ್ನು ಮಾಡ್ಕೊಂಡಿದ್ದಾರೆ. ಕುರಿ ಸಾಕುವಂಥವ್ರು ಮತ್ತು ಈ ಕಂಬಳಿನಿ ಅಂತವರು, ಹೌದು, ಸಹಕಾರ ಸಂಘಗಳ ಮಾಡಿದೆ. ಹೌದು, ಇವು ಯಾವ ರೀತಿ ಅನುಕೂಲ ಆಗುತ್ತೆ ಅವರಿಗೆ? ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ಅಂತಂದೇಳಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 53 ಸಂಘಗಳಿದ್ದಾವೆ. ಈ 53 ಸಂಘಗಳಲ್ಲಿ ಸುಮಾರು 36 ಸಂಘಗಳು ಸಕ್ರಿಯವಾಗಿದ್ದಾವೆ, ಇನ್ನು ಸ್ವಲ್ಪ ಬೇರೆ ಬೇರೆ ಕಾರಣದಿಂದ ಸ್ಥಗಿತ ಆಗಿದ್ದಾವೆ. ಈ 33 ಸಂಘಗಳಲ್ಲಿ ಒಂದೊಂದು ಸಂಘದಲ್ಲಿ 100 ಜನ, 200 ಜನ, 500 ಜನ ಸದಸ್ಯರಿದ್ದಾರೆ. ಇವರಿಗೆ ಅನುಕೂಲ ಏನಪ್ಪ ಅಂದರೆ, ನಿಗಮದಿಂದ ಅನುಷ್ಠಾನ ಆಗ್ತಕ್ಕಂಥ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಸಹಾಯಧನ ಯೋಜನೆಗಳೇನಿದಾವಲ್ಲ, ಸೊ ಅಂಥವನ್ನು ನಾವು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ 6 ಕುರಿ 1 ಟಗರು ತಗೊಳ್ಳೋದಕ್ಕೆ 45,000 ರೂಪಾಯಿ ಘಟಕ ಮೊತ್ತ ಇದೆ. ಅದರಲ್ಲಿ SC/ST 90% ಸಹಾಯಧನ ಇದೆ. ಇನ್ನು ಉಳಿದದ್ದು ಸ್ವಂತ ವಂತಿಕೆ ಹಾಕ್ಬೋದು ಅಥವಾ ಬ್ಯಾಂಕ್ ಸಾಲ ತಗೋಬಹುದು. ಸೊ 6 ಕುರಿ 1 ಟಗರು, 6 ಮೇಕೆ 1 ಓತ. ಇನ್ನು RKVY ಯೋಜನೆ ಅಡಿಯಲ್ಲಿ 10 ಕುರಿ 1 ಟಗರು ಸಾಕಾಣಿಕೆ ಮಾಡುವಂಥ ಒಂದು ಯೋಜನೆ ಇದೆ. ಅದು ಈಗ ಅಂದರೆ 75,000 ರೂಪಾಯಿ ಒಟ್ಟು ಘಟಕ ವೆಚ್ಚ ಇದೆ. ಅದರಲ್ಲಿ 35,000 ರೂಪಾಯಿ ಸಬ್ಸಿಡಿ ಇದೆ, 35,000 ರೂಪಾಯಿ ಬ್ಯಾಂಕಿಂದ ಸಾಲ ತೊಗೋಬೇಕಾಗತ್ತೆ. ಅದಕ್ಕೆ ಬ್ಯಾಂಕ್ ಸಾಲ ತೊಗೊಳೋಕೆ ಅಂದರೆ ನಾವು ಲೀಡ್ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮುಖಾಂತರ ನಾವು ಟಾರ್ಗೆಟ್ ಎಲ್ಲ ಹಾಕ್ಕೊಡ್ತೀವಿ. ಯಾರು ಬೆನಿಫಿಷರಿ ಆಯ್ಕೆ ಆಗ್ತಾರೆ ಅವರ ಸರ್ವಿಸ್ ಬ್ಯಾಂಕಿಗೆ ಅವರ ಅರ್ಜಿಯನ್ನು ಕಳಿಸಿ ಬ್ಯಾಂಕ್ ಮುಖಾಂತರ ಸಾಲ ಕೊಡಿಸೋದಕ್ಕೂ ಕೂಡ ನಾವು ಕೋಆರ್ಡಿನೇಟ್ ಮಾಡ್ತೀವಿ, ಸಹಕಾರ ಕೊಡ್ತೇವೆ. ಇದೊಂದು ಕಾರ್ಯಕ್ರಮ ಇದೆ. ಈ ಥರ SC/ST ವಿಶೇಷವಾಗಿ ಕಳೆದ ಒಂದು 4 ವರ್ಷದಿಂದ ಇತ್ತು. 4 ವರ್ಷದಿಂದ ಜನರಲ್ಗೆ ಯಾವುದು ಬಂದಿರಲಿಲ್ಲ, ಇತ್ತೀಚೆಗೆ RKVY ಬಂದಿದೆ. ಅದಕ್ಕೆ ಈಗ ಆಲ್ರೆಡಿ ಅರ್ಜಿ ತೊಗೊಂಡಿದ್ದೀವಿ, ಅದು ಕೂಡ ಪ್ರೋಸೆಸ್ ಆಗ್ತಾ ಇದೆ. ಆದಷ್ಟು ಬೇಗ ಅದು ಕಾರ್ಯಕ್ರಮ ಅನುಷ್ಠಾನ ಆಗುತ್ತೆ. ಈಗ ತಾವು ಹೇಳಿದರೆ ಕುರಿ ಮತ್ತು ಟಗರು ಸಾಕರಿಗೆ ಈ ಥರ ಅನುಕೂಲ ಇದೆ ಅಂತೇಳಿ, ಕೆಲವರು ಮಾಂಸಕ್ಕಾಗಿ ಈ ಟಗರುಗಳನ್ನು ಸಾಕ್ತಿರ್ತಾರೆ. ಅಂದರೆ ಒಂದು ಶೆಡ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಆಹಾರ ಕೊಟ್ಟುಕೊಂಡು ಅದನ್ನು ಮಾರಾಟ ಮಾಡಲಿಕ್ಕೋಸ್ಕರ ಒಂದು 6 ತಿಂಗಳು 1 ವರ್ಷ ಈ ಥರ ಒಂದು ಯೋಜನೆ ಮಾಡಿಕೊಂಡು ಅವರು ಸಾಕ್ತಿರ್ತಾರೆ. ಅಂಥವ್ರಿಗೆ ಏನಾದರೂ ಅನುಕೂಲಗಳಿದಾವ? ಟಗರುಗಳನ್ನು ಅಂದರೆ ಕುಪ್ಸೋದು, ಅಂದರೆ ಫ್ಯಾಟ್ನಿಂಗ್ ಅಂತಾರೆ ಅದಕ್ಕೆ. ಅಂದರೆ ನೀವು ಒಂದು 10 ಅಥವಾ 20 ಟಗರುಗಳನ್ನು ತರೋದು, ಒಂದು 6 ತಿಂಗಳು ಸಾಕಾಣಿಕೆ ಮಾಡೋದು, ಮಾರಾಟ ಮಾಡುವಂಥದ್ದು. ಸೊ ಈ ಒಂದು ಯೋಜನೆಗೆ ಅದು KCC ಅಂತ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ನಿರ್ವಹಣೆ ವೆಚ್ಚ ಮಾತ್ರ ನಾವು ಕೊಡ್ತೀವಿ. ಆದರೆ ಮೂಲ ಬಂಡವಾಳ ಬೇಕು ಅಂದರೆ ಅದಕ್ಕೆ ಏನು ಫ್ಯಾಟನಿಂಗ್ಗೆ ಯಾವುದೇ ಸರ್ಕಾರದಿಂದ ಸಬ್ಸಿಡಿ ಅಥವಾ ಲೋನ್ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ, ಸ್ವಂತಕ್ಕೆ ಮಾಡಬೇಕಾಗತ್ತೆ. ಬಟ್ KCC ಅಡಿಯಲ್ಲಿ 10 ಕುರಿಗೆ ನಾವು 24,000 ರೂಪಾಯಿ ಅದಕ್ಕೆ ನಿರ್ವಹಣೆ ವೆಚ್ಚವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ 10 ಟಗರುಗಳಿಗೆ. ಸೊ ನೀವೆಷ್ಟು ಸಾಕಿ 8 × 10 20 ಕುರಿ ಸಾಕಿದ್ರೆ 48,000. ಈ ಥರ 160,000 ಕೂಡ ಯಾವುದೇ ಒಂದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇದರ ಒಂದು ಉಪಯೋಗವನ್ನು ಪಡ್ಕೋಬಹುದು. ಅದರ ಜೊತೆಗೆ ಇಲಾಖೆಯಿಂದ ಅವರಿಗೆ ಔಷಧಿ ಲಸಿಕೆ ಹೌದು ಕೊಡ್ಲಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ, ಅದು ಉಚಿತ ಲಸಿಕೆಗಳು ಬಹಳ ವರ್ಷಗಳಿಂದ ಉಚಿತವಾಗಿ ಕೊಡ್ತಾ ಇದ್ವಿ. ಯಾವುದೇ ಲಸಿಕೆ ಆಗ್ಬೋದು, ಸೊ ಅದು ಉಚಿತವಾಗಿ ಇರ್ತದೆ. ಜೊತೆಗೆ ನಮ್ಮ ನಿಗಮದಿಂದ ಉಚಿತವಾಗಿ ಜಂತುನಾಶಕ ಔಷಧಿಯನ್ನು ನಾವು ಕೊಡ್ತಾ ಇದ್ವಿ. ಅಂದರೆ ವರ್ಷಕ್ಕೆ 2 ಸಾರಿ ಕೊಡ್ತೀವಿ. ಈಗ ನಾವು ಜನವರಿ ತಿಂಗಳಲ್ಲಿ ನಾವು ಕೊಡ್ತಾ ಇದ್ದೀವಿ. ಆ ನಂತರ ಮತ್ತೆ 6 ತಿಂಗಳಾದ ನಂತರ ಮತ್ತೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಸೊ ಈ ಒಂದು ಸೌಲಭ್ಯವನ್ನು ಕೂಡ ಪಡ್ಕೋಬಹುದು. ಜೊತೆಗೆ ರೈತರಿಗೆ ಮಾಹಿತಿಯನ್ನು ಕೊಡ್ತೀವಿ. ಬಹಳಷ್ಟು ಜನ ಇತ್ತೀಚೆಗೆ ಕೊರೋನಾ ಕಾಯಿಲೆ ಬಂದಾಗಿನಿಂದ ಕುರಿ ಸಾಕಾಣಿಕೆ ಮಾಡುವಂಥವ್ರು ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಜನ ಮಾಹಿತಿ ಕೇಳ್ತಾರೆ, ನಾವು ಕುರಿ ಸಾಕಬೇಕು ಅಂತ ಬರ್ತಾರೆ. ಅವರೆಲ್ಲರಿಗೂ ಒಂದು ಕಿವಿ ಮಾತು ಏನು ಅಂದರೆ, ಯಾವತ್ತೂ ಕೂಡ ದೊಡ್ಡದಾಗಿ ಯೋಜನೆಯನ್ನು ಪ್ರಾರಂಭ ಮಾಡಬಾರ್ದು. ಚಿಕ್ಕದಾಗಿ ಪ್ರಾರಂಭ ಮಾಡಬೇಕು, ಅದ್ರ ಜೊತೆ ಜೊತೆಗೆ ಬೆಳೀತಾ ಹೋಗ್ಬೇಕು. ಕೆಲವರು ಬರ್ತಾರೆ, ನಾವು 200 ಕುರಿ ಸಾಕ್ತೀವಿ 300 ಕುರಿ ಸಾಕ್ತೀವಿ ಅಂತಾರೆ. ಬಟ್ 200 ಕುರಿ ಸಾಕೋಕ್ಕೆ ಎಷ್ಟು ಮೇವು ಬೇಕಾಗುತ್ತೆ, ಎಷ್ಟು ಲ್ಯಾಂಡ್ ಬೇಕಾಗುತ್ತೆ, ಲೇಬರ್ ಎಷ್ಟು ಬೇಕಾಗುತ್ತೆ, ಅದೆಲ್ಲವೂ ಕೂಡ ಒಂದ್ಸಾರಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ತುಂಬ ಕಷ್ಟ ಸಾಧ್ಯ. ಸೊ ಅದ್ರ ಬದಲು ರೈತರು ಚಿಕ್ಕದಾಗಿ ಅಂತ ಅಥವಾ ಈಗೇನು ಯುವಕರು ಏನು ನಿರುದ್ಯೋಗಿ ಯುವಕರು ಏನಿದ್ದಾರೆ, ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಖಂಡಿತವಾಗ್ಲೂ ಉತ್ತಮ ಲಾಭ ಮಾಡ್ಬೋದು. ಅದ್ರ ಜೊತೆಗೆ ನಬಾರ್ಡಿಂದ ಒಂದು ಯೋಜನೆ ಇದೆ, ನಬಾರ್ಡಿಂದ ಸುಮಾರು 100 ಕುರಿ ಸಾಕಲಿಕ್ಕೆ 7 ಲಕ್ಷದವರೆಗೂ ಕೂಡ ಘಟಕ ವೆಚ್ಚದಲ್ಲಿ ಫೈನಾನ್ಸ್ ಮಾಡ್ತಕ್ಕಂಥ ಒಂದು ಯೋಜನೆ ಇದೆ. ಅದರಲ್ಲಿ 175,000 ಅಂದರೆ ಎಸ್ ಸಿ ಎಸ್ ಟಿಗೆ 33%, ಜನರಲ್ಗೆ 25% ಸಬ್ಸಿಡಿ ಇರತಕ್ಕಂಥ ಒಂದು ಯೋಜನೆ ಇದೆ. ಅದು ಕಳೆದ ವರ್ಷ ಇತ್ತು, ಈ ವರ್ಷ ಇನ್ನೂ ಅದು ಆಗಿಲ್ಲ, ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಸೊ ಏನು ಯಾವುದೇ ಟೈಮಲ್ಲೂ ಕೂಡ ಅದು ಬರ್ತಕ್ಕಂಥ ಅವಕಾಶ ಇದೆ, ಅದನ್ನು ಕೂಡ ಬಳಸ್ಕೊಂಡು ಕುರಿ ಸಾಕಾಣಿಕೆ ಮಾಡ್ಬೋದು. ಈಗ ನಬಾರ್ಡಿಂದ ಏನು ಅವಕಾಶ ಇದೆ ಅಂತ ಹೇಳಿದ್ರಲ್ಲ, ಅದು ತಮ್ಮ ನಿಗಮದ ಮುಖಾಂತರ ಕಳಿಸಬೇಕಾಗುತ್ತಾ ಅರ್ಜಿ? ಇಲ್ಲ, ಬ್ಯಾಂಕ್ ಮುಖಾಂತರ. ಅದು ಬ್ಯಾಂಕ್ನವರಿಗೆ ಮಾಹಿತಿ ಇರುತ್ತೆ, ತಾವು ಹತ್ತಿರದ ಬ್ಯಾಂಕಿಗೆ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದರೆ ಆ ಯೋಜನೆ ಬಗ್ಗೆ ಹೇಳ್ತಾರೆ. ಸದ್ಯ ಆ ಯೋಜನೆ ಇನ್ನೂ ಬಿಟ್ಟಿಲ್ಲ, ಈ ವರ್ಷ ನಾವು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀವಿ. ಬಟ್ ಇದುವರೆಗೂ ಆ ಯೋಜನೆ ಬಂದಿಲ್ಲ, ಬರುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಮಾರ್ಚ್ ಒಳಗಡೆ ಅದು ಬರ್ಬೋದು. ಇತ್ತೀಚೆಗೆ ಕಳೆದ 1-2 ವರ್ಷದಿಂದ ಸ್ವಲ್ಪ ಜೋರಾಗಿ ನಡೀತಾ ಇದೆ ರೈತ ಉತ್ಪಾದಕ ಸಂಘಗಳು ಅಂತ ಪ್ರಾರಂಭ ಮಾಡ್ತಿದ್ದಾರೆ, ತಮ್ಮ ನಿಗಮದ ವತಿಯಿಂದ ಅವಕ್ಕೇನಾದರೂ ಅವಕಾಶ ಇದೆಯಾ ಅಲ್ಲಿ ನಮ್ಮ ರೈತರಿಗೆ? ತುಂಬ ಒಳ್ಳೆ ಒಂದು ಎಫ್ ಪಿ ಒ ಬಗ್ಗೆ ಮಾಹಿತಿ ಕೇಳಿದ್ದು, ಯಾಕೆಂದರೆ ಎಫ್ ಪಿ ಒ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಕಾನ್ಸೆಪ್ಟು. ಅಂದರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಈಗಾಗಲೇ ಭಾಳಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ, ಆದರೆ ಪಶುಸಂಗೋಪನೆ ಇಲಾಖೆಯಲ್ಲಿ ಎಫ್ ಪಿ ಒ ಕಾನ್ಸೆಪ್ಟ್ ಬಂದದ್ದು ಕಳೆದ ವರ್ಷದಿಂದ. ಅದರಲ್ಲಿ ಅದರಡಿಯಲ್ಲಿ ನಾವು ಈಗಾಗಲೇ ಚಿತ್ರದುರ್ಗದಲ್ಲಿ ಹಿರಿಯೂರು ತಾಲೂಕಿನ ಯಲ್ಲದಕೆರೆಯಲ್ಲಿ ಒಂದು ಎಫ್ ಪಿ ಒ ಮಾಡಿದ್ದೀವಿ. ಈ ಎಫ್ ಪಿ ಒ ಮಾಡೋದ್ರಿಂದ ಅನುಕೂಲ ಏನಪ್ಪ ಅಂದರೆ, ಸಹಕಾರ ಸಂಘವನ್ನು ಮಾಡಿದರೆ ನಾವು ಸಹಕಾರ ಸಂಘದ ತತ್ವದಡಿಯಲ್ಲಿ ರಿಜಿಸ್ಟರ್ ಆಗ್ತೀವಿ, ನಿಗಮದಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳು ಅಷ್ಟೇ ನಾವು ಎದುರು ನೋಡಬೇಕಾಗುತ್ತೆ. ಆದರೆ ಸ್ವಂತ ಬಿಸ್ನೆಸ್ ಮಾಡೋಕ್ಕಾಗಲಿ ಅಥವಾ ಯಾವುದೇ ವ್ಯವಹಾರ ಮಾಡೋಕ್ಕಾಗಲಿ ಅದರಲ್ಲಿ ಅಷ್ಟೊಂದು ಅವಕಾಶ ಇರೋದಿಲ್ಲ. ಆದರೆ ಎಫ್ ಪಿ ಒ ಅಂತ ಮಾಡಿದರೆ ಇದರಲ್ಲಿ ತುಂಬ ಏನು ವ್ಯವಹಾರ ಮಾಡಲಿಕ್ಕೆ, ತಮ್ಮದೇ ಆದಂಥ ಸ್ವಂತ ವ್ಯವಹಾರ ಮಾಡಲಿಕ್ಕೆ ಈ ಸಂಘಟನೆಗೆ ಅಥವಾ ಸಂಸ್ಥೆಗೆ ಅವಕಾಶ ಇರುತ್ತೆ. ಸುಮಾರು 1,500 ವರೆಗೂ ಕೂಡ ನಾವಿಲ್ಲಿ ಷೇರು ಕಲೆಕ್ಟ್ ಮಾಡಬೇಕಂದ್ರೆ ಅಷ್ಟು ಜನರಿಗೆ ನಾವು ಷೇರನ್ನು ಸೇರಿಸ್ಕೋಬೋದು. ಪ್ರತಿಯೊಬ್ಬರು ಕೂಡ 1,000 ರೂಪಾಯಿನ ನಾವು ಷೇರ್ ಅಮೌಂಟ್ ಕಟ್ಟಬೇಕಾಗುತ್ತೆ. ಸುಮಾರು 10 ಲಕ್ಷದಿಂದ 15 ಲಕ್ಷ ರೂಪಾಯಿ ಷೇರ್ ಬಂಡವಾಳ ಆದರೆ ಅಷ್ಟೇ ಮೊತ್ತವನ್ನು ಮ್ಯಾಚಿಂಗ್ ಗ್ರಾಂಟ್ ಆಗಿ ನಾವು ಇಲಾಖೆಯಿಂದ ಪಡಿಬೋದಾಗಿದೆ. ಸೊ ಅಂದರೆ ಈ ಎರಡೂ ಮೊತ್ತವನ್ನು ಬಳಸ್ಕೊಂಡು ನಮ್ಮದೇ ಆದಂಥ ಸ್ವಂತ ಒಂದು ವ್ಯವಹಾರವನ್ನು ಮಾಡ್ಬೋದು. ಎಂಥ ವ್ಯವಹಾರ ಮಾಡ್ಬೋದು? ಉದಾಹರಣೆಗೆ ಕುರಿಗಾರರು, ಕುರಿಗಾರರ ಒಂದು ಕುರಿ ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಚಿಕ್ಕಮಗಳೂರು, ಶಿವಮೊಗ್ಗ ಆ ಕಡೆಯಿಂದ ರೈತರು ತುಂಬ ಜನ ಬಂದು ನಮ್ಮ ಡಿಸ್ಟಿಕ್ಕಿಂದ ಕುರಿ ಗೊಬ್ಬರವನ್ನು ತಗೊಂಡೋಗ್ತಾ ಇದ್ದಾರೆ. ಸೊ ಅದನ್ನು ನಮ್ಮ ಎಫ್ ಪಿ ಒ ಮುಖಾಂತರ ನಾವು ಸಂಘಟಿತರಾಗಿ ಎಲ್ಲ ರೈತರಿಂದ ಕುರಿ ಗೊಬ್ಬರವನ್ನು ಸಂಗ್ರಹಿಸಿ ಎಫ್ ಪಿ ಒ ಮುಖಾಂತರ ಮಾರಾಟ ಮಾಡೋದಾದರೆ ಎಫ್ ಪಿ ಒಗೂ ಕೂಡ ಅಲ್ಪ ಪ್ರಮಾಣದ ಲಾಭ ಬರುತ್ತೆ. ಆ ಲಾಭವನ್ನು ಮತ್ತೆ ಕುರಿಗಾರರ ಒಂದು ವೆಲ್ಫೇರ್ ಅಭಿವೃದ್ಧಿಗೋಸ್ಕರ ನಾವು ಬಳಸ್ಬೋದು. ಸೊ ಈ ರೀತಿ ತಮ್ಮದೇ ಸ್ವಂತ ವ್ಯವಹಾರ ಮಾಡೋದ್ರಿಂದ ಕುರಿಗಾರರಿಗೆ ಎಫ್ ಪಿ ಒಗೆ ಲಾಭ ಬರೋದ್ರ ಮುಖಾಂತರ ಕುರಿಗಾರರು ಕೂಡ ಇಂಟರ್ನ್ ಲಾಭ ಆಗುತ್ತೆ. ಆಮೇಲೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿಗಳನ್ನು ಖಂಡಿತವಾಗಲೂ ತಪ್ಪಿಸಬಹುದಾಗಿದೆ. ಉದಾಹರಣೆಗೆ ಯಾವುದು ನಮಗೆ ಬೇಕಾದಂಥ ಯಾವುದೋ ಒಂದು ಮೆಟೀರಿಯಲ್ಲು ನಾವು ನೇರವಾಗಿ ಹೋಗಿ ಮಾರ್ಕೆಟಲ್ಲಿ ನಾವು ಖರೀದಿ ಮಾಡಿದರೆ ಅದಕ್ಕೆ ಕೊಡ್ತಕ್ಕಂಥ ಒಂದು ರೇಟ್ಗೂ ಎಫ್ ಪಿ ಒ ಮುಖಾಂತರ ಖರೀದಿ ಮಾಡ್ತಕ್ಕಂಥ ರೇಟ್ಗೂ ಕನಿಷ್ಠ 10-20% ನಮಗೆ ವ್ಯತ್ಯಾಸ ಇರುತ್ತೆ. ಅದು ಯಾಕೆ ಅಂದರೆ ಡೆಫಿನೆಟ್ಲಿ ಮಧ್ಯವರ್ತಿಗಳ ಒಂದು ಕಾಸ್ಟ್ ಕೂಡ ಅದರಲ್ಲಿ ಸೇರಿರುತ್ತೆ. ಎಫ್ ಪಿ ಒ ಮುಖಾಂತರ ನಾವು ಖರೀದಿ ಮಾಡೋದಾದರೆ ನೇರವಾಗಿ ಕಂಪನಿಯಿಂದ ನಮಗೆ 20-30%ವರೆಗೂ ಕೂಡ ನಾವು ಕಡಿಮೆ ರೇಟ್ನಲ್ಲಿ ಖರೀದಿ ಮಾಡ್ಬೋದು. ಇದು ನೇರವಾಗಿ ರೈತರಿಗೆ ಲಾಭ ಆಗುತ್ತೆ. ಇದರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಬಿಸ್ನೆಸ್ ಅಂತ ನಾವು ಹೇಳ್ತೀವಿ. ಇನ್ಪುಟ್ಗೆ ಬೇಕಾದಂದರೆ ನಾವು ಏನು ಒಂದು ಉತ್ಪತ್ತಿ ಮಾಡಬೇಕಾದ್ರೆ ಬೇಕಾದಂಥ ಏನೆಲ್ಲ ಸಲಕರಣೆಗಳಿದ್ದಾವೆ ಅವನು ಕೂಡ ನಾವು ಯಾವುದೇ ಮಧ್ಯವರ್ತಿಗಳ ಒಂದು ಕಮಿಷನ್ ಇಲ್ಲದೆ ಖರೀದಿ ಮಾಡ್ಬೋದು. ಆಮೇಲೆ ನಾವೇನು ನಮ್ಮ ಪ್ರಾಡಕ್ಟ್ ಇದೆ ಅದನ್ನು ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ನಾವು ಗ್ರಾಹಕರಿಗೆ ಮಾರಾಟ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಸಂಪೂರ್ಣ ಲಾಭ ಎಫ್ ಪಿ ಒಗೆ ಬರುತ್ತೆ. ಎಫ್ ಪಿ ಒಗೆ ಬಂದಂಥ ಲಾಭ ಎಲ್ಲ ಷೇರುದಾರಿಗೂ ಕೂಡ ಸಂಬಂಧಪಟ್ಟಿರುತ್ತೆ. ಈ ಥರ ಒಂದು ಕಾನ್ಸೆಪ್ಟ್ ಹೊಸದಾಗಿ ಬಂದಿದೆ. ಇದನ್ನು ನಾವು ಈಗ ಆಲ್ರೆಡಿ ಹಿರಿಯೂರು ತಾಲೂಕಲ್ಲಿ ಒಂದು ಮಾಡಿದ್ದೀವಿ, ಈಗ ಮತ್ತೆ ಚಳ್ಳಕೆರೆ ತಾಲೂಕಲ್ಲಿ ಒಂದು ಎಫ್ ಪಿ ಒ ಮಾಡ್ತಾ ಇದ್ವಿ, ತಳುಕು ಮತ್ತು ಕಸ್ಬಾ ಹೋಬಳಿ ಕ್ಲಸ್ಟರಲ್ಲಿ. ಮತ್ತು ಚಿತ್ರದುರ್ಗ ತಾಲೂಕಿನಲ್ಲಿ ಕಸ್ಬಾ ಮತ್ತು ಹಿರೇಗುಂಟನೂರು ಹೋಬಳಿಯಲ್ಲಿ ಮತ್ತೊಂದು ಎಫ್ ಪಿ ಒ ಮಾಡ್ತಾ ಇದ್ವಿ. ಅದಕ್ಕೆ ಆಲ್ರೆಡಿ ಈಗ ಸಹರಾ ಅಂತಂದೇಳಿ ಒಂದು ಆರ್ ಐ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಗುರುತು ಮಾಡಲಾಗಿದೆ. ಸಾವಿರ ಸಹಕಾರದೊಂದಿಗೆ ಆದಷ್ಟು ಬೇಗ ಶೇರ್ ಕಲೆಕ್ಟ್ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಇದರ ಅನುಕೂಲನೂ ಕೂಡ ರೈತರು ಕುರಿಗಾರರು ಪಡ್ಕೋಬೋದು. ತಮಗೆ ಇನ್ನೊಂದು ಪ್ರಶ್ನೆ, ಆಗಲೇ ನಾವು ಈ ಸಹಕಾರ ಸಂಘಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ, ಅದರಲ್ಲಿ ಯಾರು ನೋಂದಾಯಿಸ್ಕೊಂಡಿರ್ತಾರೋ ಅವರಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ. ಅಲ್ಲಿ ಕುರಿ ಸಾಕಾಣಿಕೆ ಮಾಡೋರಿಗೆ ಅಷ್ಟೇ ಅನುಕೂಲ ಆಗುತ್ತೆ, ಕೆಲವರೆಲ್ಲ ಕಂಬಳಿ ನೇಯ್ತಿರ್ತಾರೆ, ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಯಾಕಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ತಗೊಂಡ್ರೆ ಮೊಳಕಾಲ್ಮೂರು ತಾಲೂಕು ಕೊಂಡ್ಲಹಳ್ಳಿಯಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಭಾಳಷ್ಟು ಜನ ಕಂಬಳಿ ನೇಯ್ತಿರ್ತಾರೆ. ಕಂಬಳಿ ನೇಯ್ಕೆ ಮಾಡೋಂಥವ್ರು ಅದರಲ್ಲೂ ಕೂಡ ಸಹಕಾರ ಸಂಘಗಳಿದ್ದಾವೆ. ಕೈಮಗ್ಗ ಇಲಾಖೆ ಅಡಿಯಲ್ಲಿ ಆ ಸಹಕಾರ ಸಂಘಗಳನ್ನು ಮಾಡಲಾಗಿದೆ, ಅದರ ಮುಖಾಂತರ ಬರ್ತಕ್ಕಂಥ ಅನುಕೂಲ ಪಡ್ಕೋಬಹುದು. ಜೊತೆಗೆ ನಮ್ಮ ನಿಗಮದಿಂದ ಸೆಂಟ್ರಲ್ ವೂಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತಕ್ಕಂಥ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಇದೆ, ಅದ್ರ ಮುಖಾಂತರ ಯಾರು ಈ ಕೈಮಗ್ಗ ಮತ್ತು ಏನು ಕಂಬಳಿ ನೇಯೋರಿದ್ದಾರೆ ಸೊ ಅಂಥವ್ರಿಗೆ ಅಪ್ ಟು 50,000 ವರ್ಗೂ ಮೆಟೀರಿಯಲನ್ನು ಖರೀದಿ ಮಾಡೋದಕ್ಕೆ ಒಂದು ಯೋಜನೆಯನ್ನು ನಮ್ಮ ನಿಗಮದ ಮುಖಾಂತರ ಈಗ ಮಾಡ್ತಾ ಇದ್ವಿ. ಅದಿನ್ನೂ ಅನುಷ್ಠಾನ ಆಗಿಲ್ಲ. ಕಳೆದ ವಾರ ಅಷ್ಟೇ ನಮ್ಮ MD ಅವರು ಚಳ್ಳಕೆರೆ ತಾಲೂಕಿನ ಗೊರ್ಲಕಟ್ಟೆ ಮತ್ತು ಚಿಕ್ಕಮ್ಮನಹಳ್ಳಿ ಎರಡೂ ಹಳ್ಳಿಗೆ ವಿಸಿಟ್ ಮಾಡಿ ಆ ರೈತರ ಕುರಿಗಾರರೊಂದಿಗೆ ನೇಕಾರರೊಂದಿಗೆ ಚರ್ಚೆ ಮಾಡಿ ಹೋಗಿದ್ದಾರೆ. ಸೊ ಆ ಕಾರ್ಯಕ್ರಮ ಆದಷ್ಟು ಬೇಗ ಮಾಡ್ತೀವಿ ಅಂತಂದು ಹೇಳಿದರೆ ಅದರ ಅನುಕೂಲವನ್ನು ನಮ್ಮ ನಿಗಮ ಮುಖಾಂತರ ಪಡ್ಕೋಬೋದಾಗಿದೆ. ಸೊ ಅದೊಂದು ಕಾರ್ಯಕ್ರಮ ಕಂಬಳಿ ನೇಯೋ ಅಂಥವ್ರಿಗೆ. ಜೊತೆಗೆ